ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕಿಸಾನ್ ವಾಣಿ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ. ಮೊದಲಿಗೆ ಕೇಳಿ, ರಾಯಚೂರು ತಾಲೂಕಿನ ಅನ್ವರ್ ಗ್ರಾಮದ ನರಸಿಂಹ ಅವರ ಕೃಷಿ ಅನುಭವಗಳನ್ನು ಕೇಳುವಿರಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ದಾಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ, ರಾಯಚೂರು ತಾಲೂಕಿನ ಅನ್ವರ್ ಗ್ರಾಮದ ನರಸಿಂಹ ಅವರ ಕೃಷಿ ಅನುಭವಗಳನ್ನ. ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ಅನ್ವರ್ ಗ್ರಾಮದ ನರಸಿಂಹ ಅಂತೇಳಿ. ಇವರು ಸುಮಾರು ವರ್ಷದಿಂದ ಒಕ್ಕಲ್ತನ ಮಾಡ್ತಿದ್ದಾರೆ. ಒಕ್ಕಲ್ತನ ಹೇಗೆ ನಡೆದಿದೆ ಇವ್ರದ್ದು, ಯಾಕಂದರೆ ಅನ್ವರ್ ಗ್ರಾಮಕ್ಕೆ ಬಂದಾಗ ಇಲ್ಲೆಲ್ಲ ಭಾಳಷ್ಟು ಜನ ಸಣ್ಣ ಸಣ್ಣ ರೈತರಿದ್ದಾರೆ. ಭೂಮಿ 4 ಎಕರೆ 5 ಎಕರೆ ಇಂಥ ಭೂಮಿ ಇರುವಂಥ ರೈತರು ಜಾಸ್ತಿ. ಅಂಥ ಫಲವತ್ತಾದ ಭೂಮಿ ಅನ್ವರ್ ಗ್ರಾಮದಲ್ಲಿ ನಾವು ನೋಡಲಿಕ್ಕೆ ಸಿಗೋದಿಲ್ಲ. ಅಷ್ಟಪುಟ್ಟ ಚಿಕ್ಕ ಪುಟ್ಟ ಜಮೀನಿನಲ್ಲಿ ಅಲ್ಪ ಸ್ವಲ್ಪ ನೀರಾವರಿ ಮಾಡ್ಕೊಂಡ್ಬಿಟ್ಟು ರೈತರು ಒಕ್ಕಲ್ತನ ಮಾಡ್ತಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನರಸಿಂಹ ಅವರು ಯಾವ ರೀತಿ ಒಕ್ಕಲ್ತನ ಮಾಡಕತ್ತಾರ, ಏನೇನು ಅವರ ಒಕ್ಕಲ್ತನದಿಂದ ಏನೇನು ಒಂದು ಬೆಳವಣಿಗೆ ಆಗಿದೆ, ಅಭಿವೃದ್ಧಿ ಯಾವ ರೀತಿ ಆಗಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನರಸಿಂಹ ಅವರು ನಮ್ಮ ರೈತರೊಂದಿಗೆ ಹಂಚ್ಕೋತಿದ್ದಾರೆ. ನರಸಿಂಹ ಅವರು ನಮಸ್ಕಾರ. ನಮಸ್ಕಾರ ಸರ್. ಎಷ್ಟು ವರ್ಷ ಆಯಿತು ಒಕ್ಕಲ್ತನ ಮಾಡಕತ್ತಿ ನರಸಿಂಹ ಸರ್? ನಾನು 10 ವರ್ಷ ಆಯ್ತು ನೋಡಿ ಸರ್. ನಾನು ಮಾಡಕ್ಕ ಶಾಲೆ ಅದು ಓದಿದಿ? ಓದಿನಿ ಸರ್. ಎಲ್ಲಿ ತನ? 10ನೇ ಕ್ಲಾಸ್ನ ಓದಿನಿ ಸರ್. 10ನೇ ಕ್ಲಾಸು? ಹೌದು ಸರ್. ಯಾಕೆ ಮುಂದೆ ಓದೋದಾಗಲಿಲ್ಲ? ಯಾಕೆ ಶಾಲೆ ಆಗಲಿಲ್ಲ ಸರ್? ನಾನು ದೊಡ್ಡ ಸರ್, ನಮ್ಮ ತಮ್ಮ ಸಣ್ಣತಿದ್ದೆ ಸರ್ ಅವಾಗ. ಹಿಂಗೆ ನಮ್ಮಪ್ಪ ಸರ್ ಹಿಂಗೆ ಅವ್ರದ್ದು ಕೈಯಲ್ಲಾಗಲಿಲ್ಲ ಸರ್. 10ನೇ ಕ್ಲಾಸ್ ಓದಿಕೇಶನ ಅವಾಗಿನಿಂದ ನಾನು ಒಕ್ಕಲ್ತನ ಮಾಡೋಕೆ ಶುರುವಾಗಿನಿ ಸರ್. ನಾನು ಮನೆಯಲ್ಲಿ ನೀನೇ ದೊಡ್ಡ ಮಗನ? ಅವ್ ನಾನೇ ದೊಡ್ಡ ಮಗ ಸರ್. ನಮ್ಮಪ್ಪ ಸರ್. ಎಷ್ಟು ಮಂದಿ ಮಕ್ಕಳು ನಿಮ್ಮಪ್ಪಗೆ? ನಾವು ಇಬ್ಬರು ಸರ್. ನಾವು, ನಮ್ಮ ತಮ್ಮ ನಾನು ಸರ್. ನಿಮ್ಮ ತಮ್ಮನು ಅವನು ಓದಲಿಲ್ಲ? ಅವನು ಸೆಕೆಂಡ್ ಇಯರ್ ಓದ್ನು ಸರ್. ನಾನು ಸೆಕೆಂಡ್ ಇಯರ್ ಓದಿಕೇಶ ಅವ್ನು. ನೀನು SSLC ತನ ಓದಿ ಬಿಟ್ಬಿಟ್ಟೆ, ಅವನು ಸೆಕೆಂಡ್ ಇಯರ್ ತನ ಓದಿಸಿ ಬಿಟ್ಟು. ಅವ್ನು ಬಿಟ್ಟನು ಸರ್. ಯಾಕೆ ಶಾಲೆ ಅಂದ್ರೆ ನಿಮ್ಗೆ ಆಗ್ಲಿಲ್ವಾ ಅಥವಾ ಹೇಗೆ? ಏನು ಓದ್ಲಿಲ್ಲ, ನಿಮ್ ತಮ್ಮನು ಶಾಲೆ ಬಿಡಿಸ್ಬಿಟ್ರಲ್ಲ ಯಾಕಂತ? ಏನು ಸರ್, ನಾವು ಬಡವರು ಸರ್. ಮತ್ತೆ ಅಷ್ಟೇ, ನಾವು ನಮ್ಗೆ ಏನಂದ್ರೆ ನಮ್ಗೆ ಒಂದು ಅಕ್ಷರ ಬಂದ್ರೆ ಸಾಕಂತ ನಮ್ಮ ಅಪ್ಪವ್ರು ಅಷ್ಟೇ ಓದಿಸ್ರ ಸರ್. ಓದಾಕ ಬರೆಯಕ ಬಂದ್ರೆ ಸಾಕು? ಸಾಕಂತ ಸ್ವಲ್ಪ ಹುಷಾರಿದ್ರೆ ಸಾಕಂತ ಅಷ್ಟೇ ಮಾಡ್ಯಾರ ಸರ್. ಅಷ್ಟು ನಾವು ಓದಿ ನಾವು ಇವಾಗ ಒಕ್ಕಲ್ತನ ಮಾಡಕತ್ತೀವಿ ಸರ್. ನಾವು ಒಕ್ಕಲ್ತನ ಅಂತಂದ್ರೆ ನಿಮ್ದೇನು ಭೂಮಿ ಎಷ್ಟೈತಿ, ಒಣಬೇಸಾಯ ಇದೆಯೋ, ನೀರಾವರಿ ಐತೆಯೋ, ಎಷ್ಟೈತಿ ಹೇಳ್ರಲ್ಲ ಸರ್. ನಮ್ಮ ನೀರಾವರಿ 1-2 ಎಕರೆ ಐತೆ ಸರ್. ಎರಡು ಎಕರೆ ಬೋಯ್ಲ್ ಗೋವಾ ಸರ್, 4 ಎಕರೆ ಐತೆ ಸರ್. ಒಟ್ಟು 4 ಎಕರೆ? 4 ಎಕರೆ. ನಾವು ಸಣ್ಣ ರೈತರು ಸರ್ ನಾವು. ಅಂದ್ರೆ 4 ಎಕರೆ ಜೊತೆ ಮತ್ತೆ ಬೇರೆ ಏನಾದ್ರು ಲೀಸ್ ಅದು ಮಾಡ್ತೀರಾ? ಲೀಸ್ ವರ್ಷ ವರ್ಷ ನಾವು 12 ಎಕರೆ ಮಾಡ್ತೀವಿ ಸರ್. ನಾವು 12 ಎಕರೆ. 12 ಎಕರೆ ನಿಮ್ದು? 4 ಎಕರೆ ಎಲ್ಲ 12 ಎಕರೆ ಲೀಸು ಮಾಡ್ತೀವಿ. ಲೀಸು ಮಾಡ್ತೀವಿ ಸರ್. ಲೀಸ್ ಅಂದ್ರೆ ಹೆಂಗ ಲೀಸು? ಏನು ವರ್ಷಕ್ಕೆ ಎಷ್ಟೆಷ್ಟು ರೇಟ್ ನಡೆದ ಸರ್? ಅದು ವರ್ಷಕ್ಕೆ ಸರ್ ಹೋದ ವರ್ಷ 25,000 ಇತ್ತು, ಈ ವರ್ಷ 28,000 ಆಗ ಸರ್ ಲೀಸ್ ಸರ್. 1 ಎಕರೆಗೆ? ಓ, 1 ಎಕರೆ 28,000 ಸರ್. 28,000 1 ಎಕರೆಗೆ? 28 ಅಂದ್ರೆ ನೀವು ಒಂದೇ ಪೀಕ್ ತಕೋತೀರಾ? ಎರಡು ಪೀಕ್? ಅದೇ ನೀರಾವರಿನೇ ಒಣ ಬಯಲು ಭೂಮಿನ? ಒಣ ಭೂಮಿ ಸರ್. ಒಣ ಭೂಮಿನೇ? ಒಣ ಭೂಮಿ ಮತ್ತೆ ನೀರಾವರಿ ಅಲ್ಲ ಸರ್. ಒಣ ಭೂಮಿ ನಾವು 28,000 ಸರ್. 1 ಎಕರೆಗೆ 28,000? 12 ಎಕರೆಗೆ 3,36,000 ಸರ್ ಹೋಗ್ತದೆ ಸರ್. ಅಲ್ಲ, ನೀವು 28,000 ಕೊಟ್ಟು ಏನ ಬೆಳೆ ಹಾಕ್ತಿರ? ಅದಕ್ಕೆ ಎಲ್ಲ ಹತ್ತಿ ಹಾಕ್ತಿವಿ ಸರ್. ನಾವು ಹತ್ತಿ ಹಾಕ್ತಿವಿ ಸರ್. ಹತ್ತಿ ಬಿಟ್ಟರೆ ಮತ್ತೆ ಏನಿಲ್ಲ? ಏನಿಲ್ಲ ಸರ್. ಹತ್ತಿ ಹಾಕಿದ್ರೆ ನಿಮ್ಗೆ ಗಿಡದ ಇಲ್ಲಿ ಆಗದಿಲ್ಲ? ಆಗದಿಲ್ಲ ಬರ್ ಸರ್. ನೀವು ಜೋಳ ಏನಾಗ್ತದೆ ಅಸಲ ಏನಾದ ಸಲ ನಮ್ಗೆ ಗಿಟ್ಟ ಆಗೋದಿಲ್ಲ ಸರ್. ಅದು ಬಯಲು ಭೂಮಿಯಲ್ಲಿ ಹತ್ತಿ ಹಾಕಿದ್ರೆ ಮಳೆ ಬೇಕಲ್ಲ, ಮಳೆ ಆದ್ರೆ ಬರ್ತದ? ಮಳೆ ಹತ್ತಿ ಬರ್ತದ? ಬರ್ತದೆ ಸರ್. ಮಳೆ ಹಿಂಗ ಮಳೆ ನಾವು ಅದ್ರ ದೇವ್ರ ಮೇಲೆ ನಮ್ ಗಿಟ್ಟ ಹಾಕ್ತಿವಿ ಸರ್. ನಾವು ಹಿಂಗ ನಮ್ಮ ದೇವ್ರ ಮೇಲೆ ನಮ್ ಗಿಟ್ಟ ಹಾಕ್ತಿವಿ ಸರ್. ಹೆಂಗಾದ್ರೆ ಮಳೆ ಬರ್ತದೆ ಸರ್. ಎಷ್ಟು ವರ್ಷದಿಂದ ಲೀಸ್ ಮಾಡ್ತಾ ಇದ್ದೀರಿ ಸರ್? ನಾವು 10 ವರ್ಷದಿಂದ ಮಾಡ್ತೀವಿ ಸರ್. ನಾವು 10 ವರ್ಷದಿಂದ 10 ವರ್ಷದಿಂದ ನಮ್ಮ ಹೊಲ ಸ್ವಂತ ಹೊಲ ಮಾಡ್ತೀವಿ, ಲೀಸ್ ಮಾಡ್ತೀವಿ ಸರ್. ಹೆಂಗೆ ಸರ್? ನಾವು 10 ವರ್ಷದಿಂದ ಪ್ರತಿ ವರ್ಷನು 12 ಎಕರೆ ಲೀಸ್? 12 ಎಕರೆ ಮಾಡ್ತೀವಿ. ಇನ್ನು ಒಂದು 3-4 ವರ್ಷ 20 ಎಕರೆ ಮಾಡಿದ್ವಿ ಸರ್. ಇವಾಗ ಒಂದು 4-5 ವರ್ಷ ಸ್ವಲ್ಪ ನಾವು ಕಡಿಮೆ ಮಾಡಕತ್ತೀವಿ ಸರ್. 1 ಎಕರೆ ಬಿಟ್ಟು ಕಾಸಿ 12 ಎಕರೆ ಮಾಡಕತ್ತೀವಿ ಸರ್ ನಾವು. ಲೀಸ್ ನೋಡ್ರಿ, ರೊಕ್ಕ ಏನ್ ನೀವು ಪೀಕ್ ಬಂದ ಮೇಲೆ ಕೊಡ್ತೀರಿ ಅವ್ರಿಗೆ, ಮಾಲಕರಿಗೆ, ಹೊಲದವ್ರಿಗೆ, ಅಥವಾ ಅಡ್ವಾನ್ಸ್ ಕೊಡ್ಬೇಕಾ? ಹೆಂಗೆ? ಎಲ್ಲ ಅರ್ಧ ಕೊಡ್ತೀವಿ ಸರ್. ಅರ್ಧ ನಮ್ಮ ಅಸಲ ನಾವು ಅತ್ತಿ ಮನೆ ಮೇಲೆ ಕೊಡ್ತೀವಿ ಸರ್. ಮಾರಿದ ಮೇಲೆ ಕೊಡ್ತೀವಿ. ಮುಂಚೆ ಇಸ್ಕೊಂಡ್ಬಿಡ್ತಾರೆ ಅದಂತೆ. ಇವಾಗ ಎಲ್ಲ ನಾವು ಉಗಾದಿ ಹೋದ್ಮೇಲೆ ಕೊಡ್ತೀವಿ ಸರ್. ನಾವು ಉಗಾದಿ ಹಬ್ಬ ಹೋದ್ಮೇಲೆ ಅರ್ಧ ಲೀಸ್ ಕೊಡ್ತೀವಿ ಸರ್. ಅವ್ರದ್ದು ಉಳಿಕಿದ್ದ ಅರ್ಧ ಲೀಸ್ ಮಾತ್ರ ನಾವು ನಮ್ಗೆ ಫಸ್ಟ್ ನಾವು ಅತ್ತಿ ಮಾಡ್ತೀವಲ್ಲ ಸರ್, ಆವಾಗ ಅವ್ರಿಗೆ ನಮ್ಗೆ ಏನಾನ ತಿಪ್ಪಲಿದ್ರೆ ಅವ್ರು ಕೊಡ್ಬೇಕು ಸರ್ ಅವ್ರಿಗೆ. ಯಾವಾಗಾದ್ರೂ ನಿಮಗೆ ಲೀಸು 28,000 ರೂಪಾಯಿ ಮಾಲಕರಿಗೆ, ಹೊಲದ ಮಾಲಕರಿಗೆ ಕೊಡ್ಲಾರ್ದೆ ಇರೋದು, ಅಥವಾ ಏನೋ ಒಂದು ವರ್ಷ ಮಳೆ ಆಗೋದಿಲ್ಲ, ಏನೋ ಪೀಕ್ ಬರ್ತಲ್ಲ, ಅಂಥ ಸಂದರ್ಭದಲ್ಲಿ ಎಲ್ಲಿಂದ ಕೊಡ್ತೀರಿ ಅವ್ರಿಗೆ ರೊಕ್ಕ? ಸರ್, ನಾವು ಅಂತ ಔಷಧ ನಂಗೆ ಇವಾಗ ಇಷ್ಟು ವರ್ಷ ಮಾಡಿ ಬಂದಿಲ್ಲ ಸರ್. ಬಂದಿಲ್ಲ? 1 ವರ್ಷ ಬಂದಿತ್ತು ಸರ್. ಅವ್ರಿಗೆ ಒಂದು 45,000 ಬಿಟ್ಟಿದ್ರು ಸರ್. ಅವರು 50,000 ಕೊಡದಿತ್ತು ಸರ್. ಅವ್ರಿಗೆ ಇಲ್ಲಿ ಬಿಡಪ್ಪ, ನೀವು ನೀವು ರೈತರಲ್ಲ, ನಾವು ನೋಡಿವಿ ಮಳೆ ನೋಡಿವಿ, ನಿಮ್ದು ಕಷ್ಟ ನೋಡಿವಿ ಅಂತ 50,000 ಬಿಟ್ಟಿದ್ರು ಸರ್. ಆ ವರ್ಷದಿಂದ ಯಾವ ವರ್ಷ ಆಗಿಲ್ಲ ಸರ್. ನಮ್ದು ನಮ್ಗಂತ ಉಳ್ತಾವ ಸರ್. ಏನ ಸರ್, ನಾವು ನಮ್ಗೆ ಎತ್ತ ಇದಾವ ಸರ್. ಮುಖ್ಯವಾಗಿ ಲೀಸ್ ಅನ್ನ ಮಾಡ್ತಾ ಇದ್ದೀರಿ, ಲೀಸು 28,000 ಲೀಸ್ ಕೊಡ್ಬೇಕು ಅವ್ರಿಗೆ? ಹೌದು ಸರ್. ಎಕರೆಕ? ಹೌದು ಸರ್. ಎಷ್ಟು ಹತ್ತಿ ತಕ್ಕೋತೀರಿ 1 ಎಕರೆಗೆ? 1 ಎಕರೆ ಸರ್, ಹೋದ ವರ್ಷ ಸರ್ ನಮಗೆ 18 ಕ್ವಿಂಟಲ್ ಮೇಲೆ ಬಂದ ನೋಡಿ ಸರ್. 18 ಕ್ವಿಂಟಲ್? 20 ಕ್ವಿಂಟಲ್ ತನಕ ಬಂದ ಸರ್. 15 ಕ್ವಿಂಟಲ್ನಿಂದ ಸ್ಟಾರ್ಟ್ ಆಗ ಸರ್. ಹೋದ ವರ್ಷ ಬಹಳ ಚೆನ್ನಾಗಿ ಬಂದ ಸರ್, ಮಳೆ ಚೆನ್ನಾಗಾಯ್ತು ಸರ್. 15 ಕ್ವಿಂಟಲ್ 18-20 ತನಕ ಬಂದ ಸರ್. ಒಂದೊಂದು ಹೊಲ ಸರ್ 20 ತನಕ ಬಂದ ಸರ್. 20 ಅಂತಂದ್ರೆ ಸುಮಾರು 7,000 ರೂಪಾಯಿ ಕ್ವಿಂಟಲ್ ಹಿಡಿದ್ರು ನಿಮಗೆ 1,40,000 ರೂಪಾಯಿ ಆಯ್ತು 1 ಎಕರೆಗೆ. 1 ಎಕರೆಗೆ ಸರ್? ಅದರಲ್ಲಿ 1,40,000 ಅವ್ರಿಗೆ ಕೊಟ್ಟರು, ನೀವು 28,000 ಕೊಟ್ಟರು, ಖರ್ಚು ಒಂದು ಅರ್ಧ ಹೋದ್ರು ನಿಮ್ಗೆ ಚಲೋ ಉಳಿತಿತ್ತು ರೊಕ್ಕ. ಅಂದ್ರೆ ಸರ್, 12 ಕ್ವಿಂಟಲು 10 ಕ್ವಿಂಟಲು 13-14 ಬರ್ತಿತ್ತು ಸರ್. ಹೋದ ವರ್ಷ ಏನು ಸರ್, ಅದು ಏನು ಮಳೆ ಚೆನ್ನಾಗಿತ್ತು ಸರ್, 15 ಮೇಲೆ ಬಂದ ಸರ್. ಎಷ್ಟ ಸ್ವಲ್ಪ ಸೌಡು ಭೂಮಿ ಇದ್ರು ಕೂಡ 14, 15, 16, 17, 18 20 ತನಕ ಲಾಸ್ಟ್ ಬಂದ ನೋಡಿ ಸರ್. ನಾವು ಮಾಡಿದ ಸರ್ 17 ತನಕ ಬಂದ ಸರ್. ನಾವು ಮಾಡಿದ್ ಸರ್ 12 ಎಕರೆ ಲೀಸ್ ಮಾಡಿದ ಸರ್. ನಮ್ ಸ್ವಂತವಲ್ಲಿ 20 ತನಕ ಬಂದ ಸರ್. ನಾವು ಸ್ವಂತ 2 ಎಕರೆ ಮಾಡ್ತೀವಲ್ಲ ಸರ್, ಅದೇ ಒಣ ಭೂಮಿ ಸರ್. ಅದು 20 ಕ್ವಿಂಟಲ್ ಬಂದ ಸರ್. 1 ಎಕರೆ ಸರ್ ಲೀಸ್ ಮಾಡಿದ್ದು 17 ಕ್ವಿಂಟಲ್ ಬಂದ ಸರ್. 17 ಕ್ವಿಂಟಲ್ ಬಂದ ಸರ್. ಅಂದ್ರೆ ಸುಮಾರು ನಿಮಗೆ ನೋಡ್ರಿ 12 ಎಕರೆ ಲೀಸ್ ಮಾಡ್ಕೋಬೇಕಂದ್ರೆ ಮನೆಯಲ್ಲಿ ಎತ್ತುಗಳು ಬೇಕು, ಎಲ್ಲ ವ್ಯವಸ್ಥೆ ಐತೆ? ಎತ್ತುಗಳು ಇದಾವ ಸರ್ ನಮ್ದು. ಎತ್ತುಗಳ ವ್ಯವಸ್ಥೆ ನಾವೇನು ನಾವೇನು ಗೆಳ ಬಾಡಿಗೆ ನೀಡಿದ್ರು ಸರ್. ನಾವೇ ಮತ್ತೆ ನಾವು ಹೊಲದ ದುಡ್ಕೊಂಡ ₹1,00,000 ತನಕ ನಾವು ಬಾಡಿಗೆ ತಗೊಂತೀವಿ ಸರ್. ನಾವು ಎತ್ತುಗಳಿಂದ ಸರ್ ನಾವು ಒಂದ್ ದಿವಸ ಹೋದ್ರೆ 1,500 ರೂಪಾಯಿ ಕೊಡ್ತದೆ ಸರ್ ನಮಗೆ. ಹೊರಗಡೆ ಸರ್, ನಮ್ ಪಕ್ಕ ಸರ್ ಕಮಲಾಪುರ ಆಗ್ಲಿ, ಗೋನವರ ಆಗ್ಲಿ, ಪಕ್ಕ ಪಕ್ಕ ಊರ್ನಾಗ ಹೋಗ್ತೀವಿ ಸರ್. ನಮ್ಮ ಊರ್ನಾಗ ಎಲ್ಲ ನಾವು ಕೆಲಸ ಇಲ್ಲ ಅಂದ್ರೆ ಪಕ್ಕ ಮತ್ತೆ ಹೊರಗಡೆ ಬಾಡಿಗೆ ಹೊಡಿತೀರಿ? ಹೊಡಿತೀರಿ ಸರ್. ಹೊರಗಡೆ ಬಾಡಿಗೆ ಹೊಡೆದ ದುಡ್ಡು ಎಷ್ಟು ಆಗತ್ತೆ ಒಂದು ವರ್ಷಕ್ಕೆ ನಿಮಗೆ? ಅದೇ ಸರ್, ಅಂದ್ಯ ಸರ್, 1,00,000 ರೂಪಾಯಿ ತನಕ ಆಗ್ತದೆ ಸರ್. 1,00,000 ಮೇಲೆ ಆಗತ್ತೆ? ಮೇಲೆ ಆಗ್ತದೆ ಸರ್. ನಮ್ ಸ್ವಂತ ವಲಯ ದುಡ್ಡಿದ ಹೋದ್ರು ಕೂಡ ಅದನ್ನ 1,00,000 ರೂಪಾಯಿ ಮೇಲೆ ತಕೋತೀರಿ? ಮೇಲೆ ತಕೋತೀವಿ ಸರ್. ನಾವು ತಕೋತೀವಿ ಸರ್. ನಾವು ಅಂದ್ರೆ ನೀವು ಈ ಮನೆಯಲ್ಲಿ ಕೆಲಸ ಮಾಡೋರು, ನೀವು ನಿಮ್ ತಮ್ಮ? ನಮ್ ತಮ್ಮ ಪ್ಲಮ್ಮರ್ ಕೆಲಸ ಮಾಡ್ತಾನೆ ಸರ್. ನಾನು ಸರ್, ನಮ್ಮ ಹೆಣ್ಮಕ್ಳು ಸರ್. ಅಪ್ಪ ಅಮ್ಮ ಏನು ಸ್ವಲ್ಪ ಮನೆಗೆ ಇರ್ತಾರೆ ಸರ್. ಅವ್ರು ಏಜ್ ಆಗ್ಬಿಟ್ಟ ಸರ್. ಏನನ್ನ ಎತ್ತುಗಳ ಯಾವಾಗಿ ಹಾಕೋದು, ನಾವೆಲ್ಲ ಎಲ್ಲಿಗೆ ಹೋದ್ರೆ ಇದು ಸಣ್ಣ ಸಣ್ಣ ಕೆಲಸ ಮಾಡು. ಅಮ್ಮ ಮನೆಯಲ್ಲಿ ಇರ್ತಾರೆ ಸರ್. ಮನೆಯಲ್ಲಿ ಏನ್ ದನ ಅದಾವ? ಎಮ್ಮೆ ಇದಾವ ಸರ್. ಎಮ್ಮೆ ಎಷ್ಟು ಅದಾವ? ಎರಡೇ ಇದಾವ ಸರ್ ಎಮ್ಮೆ ಸರ್. ಎಮ್ಮೆ ಏನು ಹಾಲು ಹಿಂಡ್ತಾವ? ಒಂದು ಹಿಡಿತ ಸರ್, ಒಂದು ಖಾರ ಸರ್ ಒಂದು. ಹ್ಞೂ, ಒಂದು ಹಿಡಿತ ಸರ್. ನಾವೇನು ಮಾಡಿದೆ ಸರ್, ನಮ್ಮ ಮನೆಗೆ ನಾವು ಮಾಡ್ಕೋತೀವಿ, ಯೂಸ್ ಮಾಡ್ಕೊತೀವಿ ಸರ್. ಹನ್ನೆರಡು ಎಕರೆ ಲೀಸು, ನಿಮ್ದು 4 ಎಕರೆ ನೀರಾವರಿ ಅಂತಂದ್ರೆ 2 ಎಕರೆ ನೀರಾವರಿ ಅಂತ ಹೇಳಿ? 2 ಎಕರೆ ನೀರಾವರಿ ಸರ್. ನೀರಾವರಿ ಒಳಗೆ ಏನು ತಕೋತೀರಿ ಸರ್? ಇದು ನಾವು ಒಂದು ಸೀಡ್ಸ್ ಹತ್ತಿ ಹಾಕ್ತೀವಿ ಸರ್. ನಾವು ಸೀಡ್ಸ್ ಹತ್ತಿ ಒಂದು ಎಕರೆ ಹಾಕ್ತೀವಿ ಸರ್. ಹ್ಞೂ, ಒಂದು ಎಕರೆ ಹಾಕಿದ್ರೆ ಅದು ಸರ್ ಒಂದು ಕ್ವಿಂಟಲ್ಗೆ 52,000 ಸರ್ ಅದು ಬೀಜ ಸರ್ ಅದು. ಹಾಂ ಸರ್, ಅದು ಮತ್ತು ನಾವು 1 ಎಕರೆ ಎಷ್ಟು ಕ್ವಿಂಟಲ್ ಆಗತ್ತೆ ಬೀಜ? ಅದು ಸರ್ ಬೀಜ ನೋಡಿ ಸರ್, ಒಂದು 5 ಕ್ವಿಂಟಲ್ಲಿಂದ 6-7 ಕ್ವಿಂಟಲ್ ಸ್ವಲ್ಪ ನಾವು ಮೇಂಟೈನ್ ಮಾಡುತ್ತೆ ಅದರಾಗಿರ್ತದೆ ಸರ್. ಅದು 5 ಕ್ವಿಂಟಲ್ಲಿಂದ ಮೇಲೆ ಬರ್ತದೆ ಸರ್, 7-8-9 ತನಕ ಬರ್ತದೆ ಸರ್. ಅದು ನಾವು ಮೇಂಟೆನೆನ್ಸ್ ಮಾಡೋದೇ ಇರ್ತದೆ ಸರ್. ಸ್ವಲ್ಪ ಆ ಟೈಮ್ನಾಗ ಸ್ವಲ್ಪ ಲೇಬರ್ ಸ್ವಲ್ಪ ಏನನ್ನ ಇದು ಮಾಡಿದ್ರೆ ಸ್ವಲ್ಪ ಕಡಿಮೆ ಬರ್ತದೆ ಸರ್. ನಾವೇ 4 ಜನ ಇದ್ದೀವಿ ಸರ್. ಏನೋ ಸ್ವಲ್ಪ ಹೆಚ್ಚಿಗೆ ಕೆಲಸ ಇದ್ದಾಗ ಒಬ್ಬರನ್ನ ಇಬ್ಬರನ್ನ ಹಿಡ್ಕೊಂತೀವಿ ಸರ್ ನೇವರು, ಇಲ್ಲಾಂದ್ರೆ ನಾವೇ ಇಬ್ಬರು ಹೆಣ್ಮಕ್ಳು ಸರ್. ನಮ್ಮ ತಮ್ಮ ಅವಾಗ ಫ್ಲಂಬರ್ ಕಳ್ಸಿದಾಗ ಅವಾಗ ಒಂದು 40-45 ದಿವಸ ಇರ್ತದೆ ಸರ್. ಅದು ಅದು ಮಾಡ ಸರ್, ಅದು ಸೀಡ್ಸ್ ಏನ ಸರ್. ಅವಾಗ ನಾವು ಸ್ವಲ್ಪ ಅವನ್ನ ನಮ್ಮ ತಮ್ಮನ ಕಳಿಸಿದ್ರೆ ಸರ್, ನಾವೇ 4 ಜನ ಇರ್ತೀವಿ ಸರ್. 4 ಜನ ಏನಾದ್ರು 4 ಮಂದಿ ಇರ್ತೀರ ಅವಾಗ? ಹಾಂ, 4 ಜನ ನಿಂತು ಕ್ರಾಸಿಂಗ್ ಅದೆಲ್ಲ ಮಾಡ್ತೀರ? ನಾವೇ ಮಾಡ್ಕೊತೀವಿ ಸರ್. ಅದು ಅವಾಗ ಆಳು ಜಾಸ್ತಿ ಬೇಕಾಗ್ತಾವ ಕ್ರಾಸಿಂಗ್ ಮಾಡುವ ಹೊತ್ನಾಗನ? ಹಾಂ ಹೌದು ಸರ್, ಕೂಲಿ ಆಳು ಬೇಕಾಗ್ತಾವ. ಒಂದು 45 ದಿವಸ ಫುಲ್ ಕೆಲಸ ಇರ್ತದೆ ಸರ್. ಅದು ಸೀಡ್ಸ್ ಸರ್. ಹೌದು, 45 ದಿವಸ ಅಂದ್ರೆ ಸ್ವಲ್ಪ ಹಿಂಗೆ ಆಮೇಲೆ ಸ್ವಲ್ಪ ಕಡಿಮೆ ಆಗ್ತಾವ ಸರ್. ಒಂದು 50 ದಿವಸ ಮಾಡ್ತೀವಿ ಸರ್, ಇನ್ನು ಬಿಟ್ಬಿಡ್ತೀವಿ ಸರ್. ಅದು ಹೇಗೆ ಸೀಡ್ಸ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ನಾವು ಅದು ಒಂದು 6-7 ವರ್ಷ ಆಯ್ತು ಸರ್. ನಾವು ಅದು ಹೇಳಕ್ ಸರ್, 6-7 ವರ್ಷ ಆಯ್ತು. ವರ್ಷ ಆಯ್ತು. ಹೇಗೆ ಅವರೇ ನಿಮಗೆ ಬೀಜ ತಂದು ಕೊಡ್ತಾರೆ? ಅವರೇ ತಂದು ಕೊಡ್ತಾರೆ ಸರ್. ಅದು ಎಲ್ಲಿ ಸಿಗುತ್ತಲ್ಲ ಸರ್, ಅವರು ಹೆಣ್ಣು ಅವರೇ ತರ್ತಾರೆ, ಗಂಡು ಹೆಣ್ಣು ಅವರೇ ತರ್ತಾರೆ ಸರ್. ನಾವು ಅದೇನ ಕುಂಟೆ ಗಂಟೆ ಆಡ್ಕೊಂಡು ಎಲ್ಲ ಮಡಿಕೆ ಆಡ್ಕೊಂಡು ಏನ ತಿಪ್ಪೆ ಗೊಬ್ಬರ ಹಾಕೊಂತೀವಿ ಸರ್. ನಾವು ಹಾಕೊಂಡು ಎಲ್ಲ ನಾವು ಜೂನ್ 1st ಹಂಗೆ ಬೋದಿಗೆ ಇದೆ ಎಲ್ಲ ಹಾಕಿಸಿ ಇದು ಮಾಡ್ಕೊಂತೀವಿ ಸರ್. ನಾವು ಹಿಂಗೆ ಬೋರ್ ನೀಡಿ ಇಟ್ಕೊಂತೀವಿ ಸರ್. ಹಿಂಗೆ ಫಸ್ಟ್ ಹೆಂಗಂದ್ರೆ ಮಳೆ ಬರೋದಿಲ್ಲ ಸರ್. ನಾವು ಫಸ್ಟ್ ನಾವು ಇದು ಫಸ್ಟ್ ಮೊದಲೇ ಹಚ್ಬೇಕು ಸರ್. ಇದು ಸೀಡ್ಸ್ ಅಂತ ಸರ್. ನೀವು ನಾವು ಬೋದಿ ಹಚ್ಕಿ ನೀರು ಇಟ್ಕೊಂಡು ಅಂದ್ರೆ ಯಾವ ತಿಂಗಳಿನಾಗ ಹಾಕ್ತಾರೆ ಬೀಜ ಅದನ್ನ? ಸೀಡ್ ಜೂನ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಜೂನ್ ಇಂದ ಚಾಲು ಮಾಡ್ತಾರೆ? ಚಾಲು ಮಾಡ್ತೀವಿ ಸರ್. ಎಷ್ಟು ತಿಂಗಳಿನಾಗ ಬಂದ್ಬಿಡ್ತದೆ ಅದಕ್ಕೆ? ಅದು ನೋಡಿ ಸರ್, 30-40 ದಿವಸದಾಗ ಹಿಂಗ ಅದು ಎಲ್ಲ ಕ್ರಾಸಿಂಗ್ ಬಂದ್ಬಿಡ್ತಾ ಸರ್. 40 ದಿವಸ 40 ದಿವಸಕ್ಕೆ ಕ್ರಾಸಿಂಗ್ ಚಾಲು ಆಗತ್ತಾ? ಚಲತ್ತೆ ಸರ್. 40 ದಿವಸ ಕೂಬಿಡಕ್ಕೆ ಚಾಲು ಆಗತ್ತ? ಚಲತ್ತು, ಹೂ ಚಲತ್ತು. ಹೂ ಚಲದ ಮೇಲೆ ಸ್ವಲ್ಪ ಒಂದು 10-15 ದಿವಸ ಸ್ವಲ್ಪ ಬಿಡ್ಬೇಕು ಸರ್. ಅವ್ರು ಸ್ವಲ್ಪ ಅದ್ರಾಗ ಸ್ವಲ್ಪ ಬೇರಿಕೆ ಇರ್ತಾವ ಸರ್, ಹೆಣ್ಣು ಗಂಡು ಅದಕ್ಕೆ ಎಲ್ಲ ಸೇರಿರ್ತಾವ ಸರ್. ಆ ಎಲ್ಲ ನಾವು ಸ್ವಲ್ಪ ನೋಡಿ ಕಸಿ ಎಲ್ಲ ಬೇರಿಕೆದ ಎಲ್ಲ ಗಿಡಗಳ ಕಿತ್ತಾಗಬೇಕು ಸರ್. ಕಿತ್ತಾಗ ಎಲ್ಲ ನಾವು ರೆಡಿ ಮಾಡ್ತ ಒಂದು 10-15 ದಿವಸ ಆಗ್ತದೆ ಸರ್. ಹಿಂಗೆ ಅವಾಗಿಂದ ಸ್ಟಾರ್ಟ್ ಮಾಡ್ತೀವಿ ಸರ್. ನಾವು ಸ್ಟಾರ್ಟ್ ಮಾಡಿದ್ರೆ ಅದು ಸ್ಟಾರ್ಟ್ ಮಾಡಿದ್ರೆ ಕ್ರಾಸಿಂಗ್ ಒಂದು 40-45 ದಿವಸ ಕ್ರಾಸಿಂಗ್ ಮಾಡ್ತೀವಿ ಸರ್. ಹಿಂಗೆ ಕ್ರಾಸಿಂಗ್ ಮಾಡಿದ್ಮೇಲೆ ಹಿಂಗೆ ಬಿಟ್ಬಿಟ್ಟಿದ್ರೆ ಹಿಂಗೆ ಹಂಗೆ ಹತ್ತಂಗೆ ಆರಿಸ್ಕೊಂಡಿದ್ದು ಇರ್ತದೆ ಸರ್. ಒಟ್ಟು ಅದು ಹತ್ತಿ ನಿಮಗೆ ಬೀಜ ಬರ್ಬೇಕಾದ್ರೆ 4 ತಿಂಗಳು ಬೇಕಾ? ಹಾಂ, ಬೇಕಾಗ್ತದೆ ಸರ್. 4 ತಿಂಗಳು 120 ದಿವಸ? ಹಾಂ, ಆಯ್ತು ಸರ್. ಅಂದ್ರೆ ಹತ್ತಿಯನ್ನ ಬಿಡಿಸಿ ನೀವು ಜಿನ್ನಿಂಗ್ ಅದು ಮಾಡಿಸ್ಬೇಕಲ್ಲ, ಬೀಜ ತೆಗಿಸ್ಬೇಕು. ಅದನ್ನ ಎಲ್ಲಿಗೆ ಹೋಗ್ತೀರಿ? ನಾವು ಸರ್ ಗದ್ವಾಲ್ಗೆ ಹೋಗ್ತೀವಿ ಸರ್. ಗದ್ವಾಲ? ಹ್ಞೂ, ಗದ್ವಾಲ ಸರ್. ಅಲ್ಲೇ ಬೀಜ ತೆಗಿಸ್ತೀರಿ? ಅಲ್ಲೇ ತೆಗಿಸ್ತು ಸರ್. ಬೀಜ ತೆಗಿಸಿದ ಮೇಲೆ ಬೀಜ ಬೇರೆ ಮತ್ತು ಹತ್ತಿ ಬೇರೆ ಆಗತ್ತಲ್ಲ? ಹತ್ತಿದ ಕಾಟನ್ ಬೇರೆ ಆಗ್ತದೆ ಸರ್. ಕಾಟನ್ ಏನು ಮಾಡ್ತೀರಿ ಅದನ್ನ? ಅದು ಅವರು ಸರ್ ನಮ್ಗೆ ಅದು ಅಮೌಂಟು ಕೊಟ್ಬಿಡ್ತಾರೆ ಸರ್. ಅದು ಇದು ಬೀಜದ ಮಾತ್ರ ಸರ್. ಅದು ಸ್ವಲ್ಪ ನಮ್ಗೆ ಇನ್ನೂ 1-2 ತಿಂಗಳಾದ ಮೇಲೆ ಕೊಡ್ತಾರೆ ಸರ್ ಅದು ಅಮೌಂಟು. ಎಷ್ಟು ಆಗಬೇಕಲ್ಲ ಪರಿಚಯ ಅವಾಗ ಆತ ಸರ್. ಮತ್ತೆ ಅದೇನು ಸ್ವಲ್ಪ ಇನ್ನೊಂದು ನಮ್ಗೆ ಅವತ್ತು ನಾವು ಎಲ್ಲ ಬೀಜ ಜಿನ್ನಿಂಗ್ ಮಾಡಿಸಿಲ್ಲ ಸರ್. ಮಾಡಿಸಿ ಒಂದು ಪರಿಚಯ ಅವಾಗ ಇರ್ತದೆ ಸರ್. ಇದ್ರ ಮೇಲೆ ಮತ್ತೆ 1-2 ತಿಂಗಳಾದ್ಮೇಲೆ ಇನ್ನೊಂದು ಪರಿಚಯ ಇರ್ತಾರೆ ಸರ್. ಅದು ಪಾಸ್ ಆದ್ಮೇಲೆ ನಮಗೆ ಅಮೌಂಟ್ ಕೊಟ್ಬಿಡ್ತಾರೆ ಸರ್. ಹಂಗ ಕ್ವಿಂಟಲ್ ಹೆಂಗ್ ತಗೋತಾರೆ ಬೀಜ? ಅದು ನೋಡಿ ಸರ್, 1 ಕೆಜಿಗೆ ಬಂದು 520 ರೂಪಾಯಿ ಸರ್. ಹಂಗಾದ್ರೆ 1 ಕ್ವಿಂಟಲ್ಗೆ 5,200 ರೂಪಾಯಿ ಆಗ್ತದೆ ಸರ್. ಅದು ಕ್ವಿಂಟಲ್ಗೆ? ಹಾಂ, 1 ಕ್ವಿಂಟಲ್ ಸರ್. 50,200 ರೂಪಾಯಿ? 50,000 ರೂಪಾಯಿ 1 ಕ್ವಿಂಟಲ್ಗೆ? ಹಾಂ, 1 ಕ್ವಿಂಟಲ್ ಸರ್. ನಿಮ್ದು ಎಷ್ಟು ಕ್ವಿಂಟಲ್ ಬರುತ್ತೆ 1 ಎಕರೆ? ನಮ್ದು 1 ಕ್ವಿಂಟಲ್ ಸರ್. 1 ಎಕರೆ ನೋಡಿ ಸರ್, 5 ಕ್ವಿಂಟಲ್ಲಿಂದ ಹಿಡಿದು ಸರ್ 6-7 ಕ್ವಿಂಟಲ್ 8 ಕ್ವಿಂಟಲ್ ತಂದು ಬರ್ತದೆ ಸರ್. ನಮ್ದು ಈ ವರ್ಷ 6 ಕ್ವಿಂಟಲ್ ಬಂತು ಸರ್. 6 ಕ್ವಿಂಟಲ್ ಅಂದ್ರೆ 3 ಲಕ್ಷ ರೂಪಾಯಿ ಆಯ್ತು ನಿಮಗೆ, 50,000 ರೂಪಾಯಿ ಹಿಡಿದ್ರೆ. ಆಯ್ತು ಸರ್. 3 ಲಕ್ಷ. ಖರ್ಚು ಎಷ್ಟು ಬರುತ್ತೆ ಅಲ್ಲಿ ಬೀಜದ? ಅದು ಖರ್ಚು ಏನು ಸರ್, ಸ್ವಲ್ಪ ಅಷ್ಟೊಂದು ನಾವು ಕಾಳು ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು, ಕುಂಟೆ ಹೊಡೆಯುದು, ಮತ್ತೆ ಕಳೆ ತೆಗೆಯುದು, ಕ್ರಾಸಿಂಗ್ ಮಾಡೋದು, ಎಲ್ಲ ಕೂಲಿ ಆಳು, ಎಲ್ಲ ಖರ್ಚು ಎಷ್ಟಾಗುತ್ತೆ ಸರ್? ನಾವು ಕುಂಟೆ ಗಂಟೆ ನಮ್ಮ ಸ್ವಂತ ಎಲ್ಲ ಎತ್ತುವ ಸರ್. ನಮ್ದು ಏನು ಖರ್ಚಿಲ್ಲ ಸರ್. ಏನು ಸರ್ಕಾರ ಗೊಬ್ಬರ ಅಂದ್ರೆ ನಾವು ಇಡ್ತೀವಿ ಸರ್. ತಿಪ್ಪೆ ಗೊಬ್ಬರ ಅದ್ರಾಗ ಹಾಕ್ತಿವಿ ಸರ್. ಹಿಂಗೆ ತಿಪ್ಪೆ ಗೊಬ್ಬರ ಆದ್ರೂ ಕೂಡ ಸರ್ಕಾರ ಗೊಬ್ಬರ ಇಡ್ಬೇಕು ಸರ್, ಕಂಪಲ್ಸರಿ ಇಡ್ಬೇಕು ಸರ್. ಅದು ಗೊಬ್ಬರ ಒಂದು ಎಣ್ಣೆ ಸರ್, ಅದೊಂದು ಎಣ್ಣೆದು ಎಲ್ಲ ಒಂದು 50 ಸರ್ ಬರ್ತದೆ ಸರ್. 50 ಸರ್ ಆಗುತ್ತೆ ಸರ್. ಈಗ ಸ್ವಲ್ಪ ಅದಕ್ಕಾದ್ರೆ ಸ್ವಲ್ಪ ಗೊಬ್ಬರ ಜಾಸ್ತಿ ಇಡಬೇಕು ಸರ್, ಸಿಡಿಸ್ ಸರ್. ಈಗ ನಮ್ಮ ಕಂಪಲ್ಸರಿ ಸ್ವಲ್ಪ ಕಡಿಮೆ ಬರ್ತದೆ ಸರ್. ಅದಕ್ಕೆ ಒಂದು 10 ದಿವಸಕ್ಕೆ ಒಂದ್ಸಲ ಇಡಬೇಕು ಸರ್. ಅದಕ್ಕೂ ಸಿಡಿಸ್ಗೆ ಹತ್ತಿವಿ ಸರ್. ಒಂದು ಈರಿಯಲ್ಲಿ ಓಡ್ಲಿಕ್ಕ ಮನೆ DAP ಇಡ್ಬೇಕು ಸರ್. ಅದಕ್ಕೆ DAP ಸರ್ ಗ್ರೋಮರ್ ಆಗಲಿ, ಅದಕ್ಕೆ ಜಾಸ್ತಿ ಇರ್ತದೆ ಸರ್ ಸರ್ಕಾರ ಗೊಬ್ಬರ ಸರ್. ಹೇಗೆ ನಿಮ್ಮ ಒಂದು ಬೀಜ ಉತ್ಪಾದನೆ ಮಾಡ್ತೀರಿ ನೋಡ್ರಿ? 2 ಎಕರೆದಾಗ ಬೀಜ ಉತ್ಪಾದನೆ ಮಾಡ್ತೀರಿ, ಉಳಿದ್ರಲ್ಲಿ 12 ಎಕರೆ ಲೀಸ್ ಮಾಡ್ತೀರಿ. ಹೌದು ಸರ್. ಈ 2 ಎಕರೆಯಿಂದ ಬರ್ತಕ್ಕಂಥ ನಿಮ್ಗೆ ಆದಾಯ ಅಲ್ಲಿ ಬರ್ತಕ್ಕಂಥದ್ದು ಎರಡು ನೋಡ್ಬಿಟ್ರೆ 2 ಎಕರೆದಲ್ಲಿ ನಿಮ್ಗೆ ಜಗ್ ದುಡ್ಡು ಬರುತ್ತೆ. ಸ್ವಂತ ಹೊಲ ಸರ್ ಅದು? ಸ್ವಂತ ಹೊಲ. ಹಾ, ಸ್ವಂತ ಹೊಲ ಸರ್. ಲೀಸ್ ಇರೋದಿಲ್ಲ ನೋಡಿ. 2 ಎಕರೆದಾಗ 3 ಲಕ್ಷ ತೆಗಿತೀರಿ? ಹೌದು ಸರ್. ಅಲ್ಲೆಲ್ಲ 12 ಎಕರೆದಾಗ 3 ಲಕ್ಷ ಬರುತ್ತೆ ನಿಮಗೆ? ಅದು ಬರ್ತದೆ. ಮತ್ತೆ ಲೀಸ್ ಒಂದು 4-5 ಕಿಲೋಮೀಟರ್ ನನ್ನ ಕಡೆ ಹೋಗ್ಬೇಕು ಸರ್, ನಾವು ಎತ್ತುಗಳು ಇಟ್ಕೊಂಡು ಸರ್. ನಾವು ಮತ್ತೆ ಅಡ್ಡ ದಾರಿನಾಗ ನಮ್ಮೂರ್ನಾಗ ಸಿಗದಿಲ್ಲ ಸರ್. ನಮ್ಮ ಸರ್ ನಮ್ಮ ಊರ್ನಾಗ ಇರೋದು 1 ಎಕರೆ 2 ಎಕರೆ ಸರ್, ಅಷ್ಟೇ ಒಬ್ಬರು ಸರ್. ಯಾರಿಗೆ ಇರ್ತಾವ ಒಂದು 3-4 ಎಕರೆ ಸರ್, ಎಲ್ಲರಿಗೆ ಇರೋದು ನಮ್ಮ ನಮ್ಮ ನಮ್ಮ ತಮ್ಮ ನಾನು ಸರ್. 4 ಎಕರೆ ಆಯ್ತು, ನಮ್ಗೆ 1-2 ಎಕರೆ ಬರ್ತದೆ ಸರ್. ನಾವು ಬೇರೆ ಆಗತ್ತೆ ಸರ್, ಅಷ್ಟೇ ನಮ್ಮ ಊರಾಗಿರೋದು 1 ಎಕರೆ 2 ಎಕರೆ ಸರ್. ಸಣ್ಣ ರೈತರು ಸರ್, ಗದರ್ನಾಗ ಏನಂದ್ರೆ ದೊಡ್ಡ ದೊಡ್ಡ ರೈತರ ಇದಾರೆ ಸರ್. ನಾವು ಗೌಡ್ರದ್ದು ಮಾಡ್ತೀವಿ ಸರ್ ವರ್ಷ ವರ್ಷ. ಯಾಕಂದ್ರೆ ಸ್ವಲ್ಪ ನಮ್ಗೆ ಅಲ್ಲಿ ಅನುಕೂಲ ಐತೆ ಸರ್, ನಮಗೆ ಅಲ್ಲಿ ಒಂದು ಬೋರ್ ಐತೆ ಸರ್. ನಾವು ಎಣ್ಣೆ ಹೊಡಕ ಸ್ವಲ್ಪ ಮಳೆ ಬಂದರೂ ಕೂಡ ನಾವು ಬೋರ್ ಚಾಲು ಮಾಡ್ಕೊಂಡು ಒಂದು ಕುಣ ಐತೆ ಸರ್, ಕುಣ್ಣಾಗ ಬಿಟ್ಕೊಂತೀವಿ ಸರ್. ಅಲ್ಲಿಂದ ನಾವು ಎಣ್ಣೆ ಹೊಡ್ಕೊಂತೀವಿ ಸರ್. ಅದ್ರ ಸಲುವಾಗ ನಾವು ಆ ಹೊಲ ಹಂಗೆ ಮಾಡ್ಕೊಂತ ಬರ್ತೀವಿ. ನಾವು 10 ವರ್ಷದಿಂದ ಮಾಡ್ತೀವಿ ನೋಡಿ ಸರ್. ಅದೇ ಹೊಲ 10 ವರ್ಷದಿಂದ ಮಾಡ್ತೀವಿ ಸರ್. ಏನ್ ಬಿಡಿಸಿ ಬೇರೆದವ್ರು ಕೊಟ್ಟಿಲ್ಲ ಅವರು? ಕೊಟ್ಟಿಲ್ಲ ಸರ್. ನಾವು ಬೇರೆ ಅಂದ್ರೆ ಬೇರೆ ಕೊಡ್ತಾರೆ ಸರ್ ಅವರು. ಅಲ್ಲಿ ತನಗ ಇಲ್ಲ ಸರ್, ಅವ್ರಿಗೆಲ್ಲ ನಮ್ಗೆ ನಮಕ್ ಆಗ್ಬಿಟ್ಟ ಸರ್. ಅವ್ರಿಗೆ ನಂಬಿಕೆ ಸರಿಯಾಗಿ ರೊಕ್ಕ ಕೊಡ್ತೀರಿ ನೀವು? ಅದೇ ಅಲ್ಲ ಸರ್, ಅವ್ರಿಗೆ ನಂಬಿಕೆ ಆಗ್ಬಿಟ್ಟ ಸರ್. ನಾವ್ ಫಸ್ಟ್ ನಮ್ಗೆ ಕೇಳ್ತಾರೆ ಸರ್, ಏನಪ್ಪ ಮಾಡ್ತೀರಾ ಇಲ್ಲ ಇಲ್ಲಪ್ಪ ಅಂದ್ರೆ ನಾವು ಬೇರೆ ಇಲ್ಲಪ್ಪ ಕೊಡ್ಬೇಕು, ನಮ್ಮ ತಂಗಿಡಕ್ಕಾಗಲ್ಲ ಹೊಲ ಬೇರೆದವ್ರು ಕೊಡ್ಬೇಕು. ಅದೇ ನೋಡಿ ಸರ್, ಅಷ್ಟೇ ನೋಡಿ ಸರ್. ಅವ್ರಿಗೆಲ್ಲ ನಂಬಿಕೆ ಆಗ್ಬಿಟ್ಟ ಸರ್. 10 ವರ್ಷದಿಂದ ಮಾಡ್ತೀವಲ್ಲ ಸರ್ ನಾವು, ನಮ್ ಫಸ್ಟ್ ಕೇಳ್ತಾರೆ ಸರ್, ನಿಮ್ ನಿಮ್ ಕೇಳ ಆಗ್ತದ ಇಲ್ಲಪ್ಪ ಇಲ್ಲದ್ರೆ ನಾವು ಬೇರೆ ಆಗತ್ತೇವ ಅಂತ ಅಂತಾರೆ ಸರ್. ಗದಾರ್ ಭೂಮಿ ಮತ್ತೆ ನಿಮ್ಮ ಅನ್ವರ್ ಭೂಮಿ ಎರಡು ನೋಡಿದ್ರಿ, ಯಾವ ಭೂಮಿ ಚಲೋ? ಹೌದು, ಗದಾರ್ ಚಲೋ ಐತೆ ಸರ್. ಅದು ಚಲೋದ ಭೂಮಿ? ಚಲೋ ಭೂಮಿ ಐತೆ ಸರ್. ಅದು ನಿಮ್ ಕಡೆ ಭೂಮಿ ಸರಿ ಇಲ್ಲಲ್ಲ ಅನ್ವರ್? ಸ್ವಲ್ಪ ಎಲ್ಲ ಮಿಸ್ಟೇಕ್ ಆಯ್ತು ಸರ್. ಸರ್ ಮಣ್ಣು ಸ್ವಲ್ಪ ಈ ಸೌಡು ಸ್ವಲ್ಪ ಅಷ್ಟೊಂದು ಉಪ್ಪಿನಂಶ ಜಾಸ್ತಿ ಇದೆ ಮಣ್ಣು. ಪೂರ್ತಿ ಪ್ಯೂರ್ ಅಲ್ಲ ಸರ್, ರಾಗಿ ಅಲ್ಲ ಸರ್. ಅದು ಚಲೋ ಐತೆ ಸರ್ ಭೂಮಿ ಸರ್. ಅದು ಹೇಗೆ ಅನಿಸಿದ್ರೆ ಇಷ್ಟು ವರ್ಷ ನೋಡ್ರಿ ನೀವು ಎಸ್ ಎಸ್ ಎಲ್ ಸಿ ತನಕ ಸಾಲಿ ಓದಿ ಸಾಲಿ ಹೋಗ್ಲಾರ್ದೆ ಬಿಟ್ಟು ಒಕ್ಕಲ್ತನವನ್ನ ಮಾಡಾಕತ್ತೀರಿ. ಒಕ್ಕಲ್ತನ ನೋಡ್ರಿ, ಲೀಸ್ ಮಾಡ್ತೀರಿ, ನಿಮ್ ಸ್ವಂತ ಹೊಲ ಇದೆ, ಹತ್ತಿ ಬೆಳೀತಾ ಇದ್ದೀರಿ, 20 ಕ್ವಿಂಟಲ್ 1 ಎಕರೆ ಹತ್ತಿನ ತಕ್ಕೋತಾ ಇದ್ದೀರಿ, ಮತ್ತೆ ನೀರಾವರಿಯಲ್ಲಿ ಬೀಜೋತ್ಪಾದನೆ ಹತ್ತಿ ಬೀಜ ಮಾಡ್ತೀರಿ, ಇಷ್ಟೆಲ್ಲ ಒಕ್ಕಲ್ತನ ಕಷ್ಟಪಟ್ಟು ಮಾಡೋದ್ರಿಂದ ಯಾವ ರೀತಿ ಅಭಿವೃದ್ಧಿ ಆಗಿರಿ ನೀವು? ಏನೇನು ಡೆವಲಪ್ಮೆಂಟ್ ಆಗೈತೆ ನಿಮ್ದು? ಸರ್ ನಮ್ಮೊಂದು ನಾವು ಡೆವಲಪ್ ಆಗ ಸರ್, ನಮ್ಮೊಂದು ಮನೆ ಕಟ್ಟಿಸಿ ಸರ್. ನಾವಂತ ನಾವು ಸರ್ ನಮ್ಮೊಂದು 1 ಎತ್ತುಗಳು ಸರ್, ನಮ್ಮೊಂದು 1 ಲಕ್ಷ ರೂಪಾಯಿ ಎತ್ತುಗಳು ಇದ್ದೇವೆ ಸರ್. ನಾವಂತ ನಾವು ಚಲೋ ಇದ್ದೀವಿ ಸರ್. ನಮ್ಮ ತಮ್ಮ ಫ್ಲಮ್ಮರ್ ಕೆಲಸ ಮಾಡ್ತೀನಿ ಸರ್. ನಮ್ಗೇನು ಅಷ್ಟು ನಾವು ಒಳಗಿನಿಂದ 10 ವರ್ಷದಿಂದ ಒಕ್ಕಲ್ತನ ಮಾಡ್ತೀವಿ. ಅದರಾಗ ನಾವು ಎಲ್ಲ ಸ್ವಲ್ಪ ಇದರಿಂದ ಸ್ವಲ್ಪ ಡೆವಲಪ್ ಮಾಡಬೇಕಂತ ನಮ್ಗೆ ಐತೆ ಸರ್ ಅಷ್ಟೇ. ಮತ್ತೆ ಇರ್ಲಿಕ್ಕೆ ಮನೆಯಾಗಿನೇ ಎಲ್ಲ ಕಟ್ಟಿಸ್ಕೊಂಡಿರಿ? ಕಟ್ಸ್ಕೊ 2 ಮನೆ ಕಟ್ಸ್ಕೊಂಡಿವಿ ಸರ್. ನಮ್ಮ ತಮ್ಮಗೊಂದು ನಮಗೊಂದು 2 ಆಯ್ತು ಸರ್. ಯಾವ ಅಂದ್ರೆ ಅಪ್ಪ ಅಮ್ಮ ಇದ್ರೆ ನಾವು ಅಪ್ಪ ಅಮ್ಮ ತರಂಗ ನಾವು ಇಬ್ಬರು ಹಂಗೆ ಕಲಿಸಿದ್ದೀವಿ ಸರ್. ಅಪ್ಪ ಅಮ್ಮ ಹೋದ ಮೇಲೆ ನಾವು 2 ಮನೆ ಆಯ್ತು ಸರ್. ಒಬ್ರಿಗೊಂದೊಂದು ಮನೆ ಮಾಡ್ಕೊಂಡು ಮನೆ ಅಂತೂ ಮಾಡಿ 2 ಮನೆ ಮಾಡ್ಕೊಂಡಿವಿ ಸರ್. ಈಗ ತಮ್ಮ ಪ್ಲಂಬರ್ ಕೆಲಸ ಮಾಡ್ತಾನೆ, ಹೇಗೆ ನಡೆದಿದೆ ಕೆಲಸ? ಅವ್ರದೇನು ಚಲೋ ಆಯ್ತು ಸರ್. ಚಲೋ ಆಯ್ತು ಸರ್. ಅವ್ರದ್ದು ಆದಾಯ ಚಲೋ ಬರ್ತದ? ಒಂದು ಚಲೋ ಬರ್ತದೆ ಸರ್. ಅವ್ರು ತಿಂಗಳ 1,000-7,000 ರೂಪಾಯಿ ಗಳಿಸ್ತಾನ ದಿವಸಕ್ಕೆ? ಒಂದು ದಿವಸಕ್ಕೆ 700-800 ರೂಪಾಯಿ ದುಡಿತಾನೆ ಸರ್. ತಮ್ಮ 700-800 ರೂಪಾಯಿ ಬರ್ತದೆ ಸರ್. ಸಣ್ಣ ಸಣ್ಣ ಕೆಲಸ ಸ್ವಲ್ಪ ಹಳೆ ಕೆಲಸ ಇರ್ತವೆ ಸರ್. ಅದು ಒಂದು ಕೆಲಸ ಏನೋ ಒಂದು ವಾಲ್ ಏನೋ ಕೆಟ್ಟೋದ್ರೆ ಒಂದು ಕೆಲಸ ಮಾಡಿದ್ರೆ 200-300 ರೂಪಾಯಿ ಕೊಡ್ತಾರೆ ಸರ್. ಅದು ಬರಕಾಲ ಸ್ವಲ್ಪ ಏನೋ ಅವ್ರಿಗೆ ಸ್ವಲ್ಪ ಸಣ್ಣ ಸಣ್ಣ ಕೆಲಸ ಮಾಡಿದ್ರೆ 1,200 ರೂಪಾಯಿ ಅಂದಂಗೆ ಕೊಡ್ತಾರೆ ಸರ್ ಅವರು. ಅಂತವೆಲ್ಲ ಪೆಟ್ರೋಲ್ ಹೋದ್ರೆ ಅವ್ನಿಗೆ ಏನಂದ್ರೆ ಒಂದು ತಿಂಗಳಿಗೆ 15,000-18,000 ತಂಗ ಬರ್ತದೆ ಸರ್. ಅವನಿಗೆ ದುಡಿತಾನೆ ಸರ್. ಪ್ಲಂಬಿಂಗ್ ಕೆಲಸ ಏನು ಮೊದಲಿಂದ ಮನೆಯಲ್ಲಿ ಯಾರು ಮಾಡ್ತಾ ಇದ್ರ ನಿಮ್ಮ ಮನೆಯಲ್ಲಿ ಹೆಂಗ್ ಕಲ್ಕೊಂಡದ? ಇಲ್ಲ ಇಲ್ಲ ಸರ್, ನಮ್ಮ ಮನೆಯೆಲ್ಲ ಯಾರಿದ್ದಿಲ್ಲ ಸರ್. ನಮ್ಮ ಪಕ್ಕದ ಊರದಾಗ ಮಲಿಬೇದ್ ಅಂತ ಐತರು, ಅವರು ಮೇಸ್ತ್ರಿ ಸರ್. ಅವರಿಂದ ಹಂಗೆ ಸ್ವಲ್ಪ ಪರಿಚಯ ಮಾಡ್ಕೊಂಡು ಹಂಗೆ ನಮ್ಮ ತಮ್ಮಂಗ ಹಂಗೆ ಕಲ್ತು ಬಿಡೋಣ ಸರ್. ಇವಾಗ ಎಲ್ಲ ಪ್ಲಂಬಿಂಗ್ ಮಲಿಯಾಬಾದ್ ನಲ್ಲಿ ಜಾಸ್ತಿ ಪ್ಲಂಬರ್ಸ್ ಜಾಸ್ತಿ ಇದಾರೆ. ಮಲಿಯಾಬಾದ್ ನ ಫುಲ್ ಪ್ರಮ ಅವರು ಅದೇ ಮೇಸ್ತ್ರಿ ಜಂಕ ಇದಾರೆ ಸರ್. ಪ್ಲಂಬರ್ ಮೇಸ್ತ್ರಿ ಜಂಕ ಇದಾರೆ ಸರ್. ಇವಾಗ ನಮ್ಮ ತಮ್ಮಗೆ ಎಲ್ಲ ಕೆಲಸ ಎಲ್ಲ ಬರಕತ್ತ ಸರ್, ಫಿಟರ್ ಆಗ್ಬಿಟ್ಟಾರ ಸರ್. ಇವಾಗ ಎಲ್ಲ ಕಲ್ತು ಬಿಡೋಣ. ಇವಾಗ ನಮ್ಮ ತಮ್ಮ ಆ ಕೆಲಸಕ್ಕೆ ಹೋಗ ಒಂದು 4-5 ವರ್ಷ ಆಗಲ್ಲ ಸರ್. ಇವಾಗ 4 ವರ್ಷದಿಂದ ಹೋಗ್ತಾನೆ ಸರ್ ತಮ್ಮ. ಹೇಗೆ ನಿಮ್ಮ ಒಕ್ಕಲ್ತನ ಮತ್ತೆ ಭೂಮಿ ತಗೊಳ್ಳೋದು ಇಂಥದ್ದು ಏನಾರ ಮಾಡಿರಿ? ಹೊಸ ಭೂಮಿ ಖರೀದಿ ಮಾಡೋದು? ಹೊಸದು ಏನು ಖರೀದಿ ಮಾಡಿಲ್ಲ ಸರ್. ನಾವು ನಮ್ಮ ಸ್ವಂತ ಹೊಲದಾಗೆ ನಾವು ಇದ್ದೀವಿ ಸರ್. ನಾವು ಸ್ವಂತ ಹೊಲ ನಾವು 5 ಸರ್. ಮಕ್ಕಳದು ಎಷ್ಟೆಷ್ಟು ಮಂದಿ ಮಕ್ಕಳು? ಎಲ್ಲ ಮಕ್ಕಳು ಲಗ್ನ ಆಯ್ತು, ಶಾಲೆ ಓದಿಸೋದು ಹೆಂಗೆ ಮಾಡ್ತಾ ಇದ್ರಿ? ನನಗಂದ್ರೆ ಇನ್ನೂ ಸಣ್ಣ ಮಕ್ಕಳಿದ್ದಾರೆ ಸರ್, ಇನ್ನು ಯಾರಿಲ್ಲ ಸರ್. ನಾವೇ ದೊಡ್ಡ ಕಳ್ಸಕತ್ತೀರಿ? ಹಾಂ, ಓದಕ್ಕತ್ತಾರೆ ಸರ್. ಓದ್ತಾ ಇದ್ದಾರೆ? ನಾವು ಓದ್ತಾ ಇದ್ದಾರೆ ಸರ್. ತಮ್ಮನ ಮಕ್ಕಳು ಎಲ್ಲರೂ? ತಮ್ಮ ಮಕ್ಕಳು ಇನ್ನೂ ಸಣ್ಣ ಕೂಸೈತಾರೆ ಸರ್. ಇನ್ನ ನನ್ನ ಮಕ್ಕಳೇ ಓದಾಗ ನನ್ನ ಮಗಳು ದೊಡ್ಡ ಮಗಳು ಸರ್, 9ನೇ ಕ್ಲಾಸ್ ಓದ್ತಾಳೆ ಸರ್. ನನ್ನ ಮಗ 6ನೇ ಕ್ಲಾಸ್ ಓದ್ತಾನೆ ಸರ್. ಸಣ್ಣ ಮಗಳು 5ನೇ ಕ್ಲಾಸ್ ಓದ್ತಾಳೆ ಸರ್. ಈಗ ಹತ್ತಿ ನೋಡ್ರಿ, ಹತ್ತಿ ನೀವು ಎಕರೆಗೆ 20 ಕ್ವಿಂಟಲ್ ಹತ್ತಿ ತೆಗಿತೀರಿ, ಹತ್ತಿ ಸ್ಟಾಕ್ ಎಲ್ಲಿ ಮಾಡ್ತೀರಿ ನೀವು? ಹತ್ತಿ ಹಂಗೆ ಮಾರ್ಕೆಟ್ಗೆ ಕಳಿಸಿ ಬಿಡ್ತೀರ ಸ್ಟಾಕ್ ಮಾಡ್ತೀರಾ? ಸ್ಟಾಕ್ ಮಾಡ್ತೀವಿ ಸರ್. ಫಸ್ಟ್ ಒಂದ್ಸಾರಿ ಎಲ್ಲ ಬಿಡಿಸ್ತು ಸರ್. ನಮ್ಮ ಮನೆ ಹೊಸ ಮನೆ ಐತೆ ಸರ್, ಅದ್ರಾಗ ಎಲ್ಲ ಇಡ್ತೀವಿ ಸರ್. ಒಂದ್ಸಾರಿ ಎಲ್ಲ ಬಿಡಿಸಿದ ಮೇಲೆ ಅದು ಮಾರಿಬಿಡ್ತೀವಿ ಸರ್. ಮಾರಿಬಿಡ್ತೀರಿ? ಅದು ಮಾರಿದ ಮೇಲೆ ಮತ್ತೆ ಸೆಕೆಂಡ್ ಟ್ರಿಪ್ ಮತ್ತೆ ಆರಿಸ್ತೀವಿ ಸರ್. ಮತ್ತೆ ಸೆಕೆಂಡ್ ಮತ್ತೆ ಸೆಕೆಂಡ್ ರೌಂಡ್ ಮತ್ತೆ ಹಂಗೆ ಸ್ಟಾಕ್ ಮಾಡ್ತೀರಿ, ಮತ್ತೆ ಮಾರ್ಕೆಟ್ಗೆ ಹೋಗ್ತೀರಿ ಅದನ್ನ? ಸೆಕೆಂಡ್ ಎಲ್ಲ ಎಲ್ಲ ಆರಿಸ್ತೀವಿ ಸರ್. ಆರಿಸಿದ ಮೇಲೆ ಸ್ವಲ್ಪ ರೇಟ್ ನೋಡ್ತೀವಿ ಸರ್ ಮಾರ್ಕೆಟ್ನಾಗ. ರೇಟ್ ಚಲೋ ಇದ್ರೆ ಮಾರ್ತೀವಿ ಸರ್. ಏನಾದ್ರು ಸ್ವಲ್ಪ ಡೌನ್ ಇದ್ರೆ ಒಂದು 10-15 ದಿವಸ ಇಡ್ತೀವಿ ಸರ್. ಏನು ರೇಟ್ ಏನಾದ್ರು ಸ್ವಲ್ಪ ಮಾರ್ಕೆಟ್ನ ಮತ್ತೆ ಏನು ಜಾಸ್ತಿ ಆದರೆ ಒಂದು 200-300 ರೂಪಾಯಿ ಜಾಸ್ತಿ ಆದರೆ ನಮ್ಗೆ ಎಷ್ಟೋ ಅದರ ಲಾಭ ಬರ್ತದೆ ಸರ್. ಅಲ್ಲಿ ಮಾರ್ಕೆಟ್ನಾಗ ರೇಟ್ ನೋಡಿಕೊಂಡು ಮಾರಿಬಿಡ್ತೀವಿ ಸರ್. ಹೇಗೆ ನಿಮ್ಮ ಭಾಗದಲ್ಲಿ ರೈತರು ಎಲ್ಲರೂ ನೀರಾವರಿ ಇದೆ ಅಥವಾ ಹೇಗೆ ಎಲ್ಲ ರೈತರು ನಿಮ್ಮ ಅನ್ವರದಲ್ಲಿ? ಸರ್ ಸ್ವಲ್ಪ ಸ್ವಲ್ಪ ಜನ ನೀರಾಯ್ತರು, ನೀರಾವರಿ ಇದೆ ಸರ್. ಬೋರ್ಗಳ ಎಲ್ಲ ಬೋರ್ಗಳು ಹಾಕೋರ್ ಸರ್, ನಮ್ಗೆ ಅಂದ್ರೆ ಕಾಲುವೆ ಇಲ್ಲ. ಕಾಲುವೆ ಇಲ್ಲ ಆಯ್ತು ಸರ್, ಅವು ಮೊದಲಿನ ಕಾಲುವೆ ಇತ್ತು ಸರ್, ಇವಾಗ ಎಲ್ಲದು ಎಲ್ಲ ಇದಾಗ್ಬಿಟ್ಟು ಸರ್, ನೀರು ಬರೋದಿಲ್ಲ ಸರ್ ನಮ್ಗಂತ. ಎಲ್ಲ ಬೋರ್ಗಳು ಹಾಕ್ಸ್ಕೊಂಡು ನೀರಾವರಿ ನಾವು ಸ್ವಲ್ಪ ಸ್ವಲ್ಪ ಸೀಡ್ಸ್ ಆಗಲಿ ಏನನ್ನ ಸ್ವಲ್ಪ ಗದ್ದೆ ಹಾಕಿ ಹಾಕಂತೀವಿ ಸರ್ ಅಷ್ಟೇ ಸರ್. ನಮ್ ಕೆಲಾಗಿಲ್ಲ ಅಂತ ಇಲ್ಲ ಸರ್ ನಮ್ಗೆ. ಈಗ ಹತ್ತಿ ನೋಡ್ರಿ, ಹತ್ತಿ ಎಲ್ಲ ಮುಗಿದ್ ಬಿಡ್ತದ ಸೀಸನ್, ಮುಗಿದ್ಮೇಲೆ ಎಲ್ಲ ಬಿಡಿಸ್ಬೋತೀರಿ. ಅದು ಹತ್ತಿ ಕಟ್ಟಿಗೆ ಅದು ಕೀಳೋದು ಆಯ್ತು, ಅದನ್ನೆಲ್ಲ ಹೆಂಗ್ ಮಾಡ್ತಿರ? ಅದನ್ನ ಒಣ ಭೂಮಿ ಅಂದ್ರೆ ಎಲ್ಲ ನಾವು ಬಿಡ್ತೀವಿ ಸರ್. ಬಿಡಿದ್ಮೇಲೆ ಹತ್ತಿ ಕತ್ತಿ ಅದೇ ಹತ್ತಿ ಕಟ್ಟಿ ಮತ್ತೆ ಕುಂಟೆ ಹೊಡ್ತೀವಿ ಸರ್. ಇವು ಸೀಡ್ಸ್ ಅಂದ್ರೆ ಸೀಡ್ಸ್ ಹತ್ತಿರ್ತೀವಲ್ಲ ಸರ್, ನೀರಾವರಿ ಇರ್ತದಲ್ಲ, ಅದೆಲ್ಲ ಹೋದ್ಮೇಲೆ ಸರ್ ಮತ್ತೆ ನಾವು ಅದು ಹೋದ್ಮೇಲೆ ಏನನ್ನ ಸದ್ಯ ಸಜ್ಜೆ ಆಗಲಿ, ಇವಾಗ ತಂಬಾಕ್ ಅಂತ ಇಟ್ಟಿವಿ ಸರ್ ಮೊನ್ನೆ, ಈ ಇದೇ ವರ್ಷ ಇಟ್ಟಿವಿ ಸರ್ ನಾವು ತಂಬಾಕ್ ಮೊನ್ನೆ ಮೊನ್ನೆ ಹಾಕಿದ್ವಿ ಸರ್, ಎಲ್ಲ ಇದಾಗ್ಬಿಟ್ಟ ಸರ್. ಇವತ್ತು ಬಾಕ್ಸ್ ತಂದಿವಿ ಸರ್, ಅದು ಬಾಕ್ಸ್ ಮತ್ತೆ ತುಳಿಬೇಕು ಸರ್, ಅದು ತುಳಿದ ಮೇಲೆ ಅದು ಮಾರ್ಕೆಟ್ಗೆ ಹೋಗ್ತದೆ ಸರ್. ಅದು ಕೂಡ ಸರ್ ತಂಬಾಕ್ನು ಒಳ್ಳೆ ಲಾಭದ ಬೆಳೆ ಅಲ್ಲ? ಲಾಭ ಸರ್, ಅದು ಖರ್ಚು ಬಹಳ ಕಡಿಮೆ ಸರ್. ಅದು ಏನು ಎಣ್ಣೆ ಹೊಡೆಯಂಗಿಲ್ಲ, ಎಣ್ಣೆ ಸ್ವಲ್ಪ ಒಂದ್ ಸಾರಿ ಎರಡು ಸರ್ ಹೊಡಿತೀವಿ ಸರ್, ಅದೇನು ಸ್ವಲ್ಪ ಜಿಗಿ ಬರ್ತದೆ ಸರ್. ಅದಕ್ಕೆ ಒಂದು ಶಾಂಪು ಒಂದು ಒಂದ್ ಸಾರಿ ಎರಡು ಸರ್ ಹಾಕ ಸರ್, ಗೊಬ್ಬರ ಕೂಡ ಸ್ವಲ್ಪ ಒಂದೇನು ಒಂದ್ ಚೀಲ ಎರಡು ಚೀಲ ಹಾಕಿ ಸಾಕು ಸರ್, ಅದು ಬಂದ್ಬಿಡ್ತದೆ ಸರ್. ಅದು ಸ್ವಲ್ಪ ಲೇವರ್ ಅಂದ್ರೆ ಸ್ವಲ್ಪ ಅದು ಆರ್ಸ ಕಾಲ ಸ್ವಲ್ಪ ಲೇವರ್ ಸ್ವಲ್ಪ ಅದೇ ಸ್ವಲ್ಪ ಜಾಸ್ತಿ ಇಡ್ಕಂತ ಸರ್. ಅದು ಅಂದ್ರೆ ತಂಬಾಕು ಬೆಳೆದು ನೀವು ಹತ್ತಿ ಸೀಡ್ಸ್ ಅದೇ ಹೊಲದಲ್ಲಿ ಹಾಕೋತೀರಿ? ಅದೇ ಹೊಲದಲ್ಲಿ ಹಾಕೋದ್ಮೇಲೆ ಸೀಡ್ಸ್ ಮುಗಿದ್ಮೇಲೆ ಅದೆಲ್ಲ ನಾವು ಕಿತ್ತ ಹಾಕಿಸಿ ಇದು ತಂಬಾಕ್ ಇಡ್ತೀವಿ ಸರ್. ತಂಬಾಕ್ ಹಾಕ್ತಾರೆ? ತಂಬಾಕ್ ಈ ವರ್ಷ ಹಾಕಿದ್ವಿ ಸರ್. ತಂಬಾಕ್ ಎಷ್ಟು ಎಕರೆ ಹಾಕಿರಿ ಈ ಸಲ? ಒಂದ್ ಎಕರೆ ಸರ್. ಒಂದ್ ಎಕರೆ? ಒಂದ್ ಎಕರೆ ಜಾಸ್ತಿ ಅಂದ್ರೆ ಹಾಕೋದ್ರೆ ಸರ್. ಅದು ಎಕರೆಗೆ ಎಷ್ಟು ಬರ್ತದ ಉತ್ಪನ್ನ ನಿಮಗದು ಸರ್? ಇದೇ ವರ್ಷ ಸರ್ ನಾವು ಬಾಕ್ಸ್ ತಂದೇನೆ ಸರ್. ಇದು ವರ್ಷ ಮಾಡಿದ್ರೆ ಎಷ್ಟು ಬರ್ತದ ಗೊತ್ತಿಲ್ಲ. ಇದೇ ವರ್ಷ ಇಟ್ಟಿವಿ ಸರ್. ಇದೇ ವರ್ಷ ಹೊಸದಾಗಿ ಇಟ್ಟಿವಿ ಸರ್. ಒಂದ್ ನಿಮ್ ಭಾಗದಲ್ಲಿ ಹಾಕ್ತಾರ ತಂಬಾಕು? ಹಾಕ್ತಾರೆ ಸರ್. ಎಷ್ಟು ಬೇಕು ಅವರೆಲ್ಲ ಹೆಂಗ್ ತಕೋತಾರ ಸರ್? ಅದು ಒಂದ್ ಎಕರೆ ಸರ್ ಒಂದು ಇವಾಗ ಸರ್ ಒಂದ್ ಈ ವರ್ಷ ಮೊನ್ನೆ ಮಾರ್ಯಾರ ಸರ್. ಒಂದ್ ಎಕರೆ ಸರ್ 1,00,000 ರೂಪಾಯಿ ಮೇಲೆ ಬಂದ ಸರ್. ಮೇಲೆ ಬಂದ ಸರ್. ಖರ್ಚು ಬಹಳ ಕಡಿಮೆ ಸರ್. ಅದು ಖರ್ಚು ಏನಿಲ್ಲ, ಅದಕ್ಕೆ ದಾನ ತಿನ್ನದಲ್ಲ ಒಂದು ಏನೇನ ಸರ್, ಅದ್ರ ಮುಟ್ಟದಲ್ಲ ಸರ್. ಅದು ನಾವು ಮುಟ್ಬೇಕಂದ್ರೆ ಅದು ಎಲ್ಲ ಇದು ಇದಾಗ್ಬಿಡ್ತದೆ ಸರ್. ಅದು ನಾವು ಮುಟ್ಟಿದ್ರೆ ಎಲ್ಲ ಎಲ್ಲ ಕೈ ಮುಟ್ಟಿದ್ರೆ ಕೈಯ ಕರಗಾಗ್ಬಿಡ್ತಾವ ಸರ್. ಅದು ಅಷ್ಟ ಅಷ್ಟ ಗಲೀಜಿರ್ತದೆ ಸರ್. ಅದು ಅದಕ್ಕೆ ಅದ್ ನಾವ್ ಅದಾಗದ್ರೆ ನಮ್ಗೆ ಏನೇನು ಚಿಂತೆ ಇಲ್ಲ ಸರ್. ಮೈಂಕಿ ಆಗಲಿ ಏನೇನು ದನಗಳಾಗಲಿ ಏನೇನು ಅದ್ರ ಮುಟ್ಟದಿಲ್ಲ ಸರ್. ನಾವೇ ಮುಟ್ಟಿದ್ರೆ ಯೂಸ್ ಮಾಡ್ತದೆ ಸರ್. ಅಂತ ಅದು ತಂಬಾಕ್ಸ್ ನೋಡಿ ಸರ್. ಅದು ಅದನ್ನು ಏನ್ ನೀವು ಎಲ್ಲಿ ಹೋದ್ ಮಾರ್ಬೇಕು, ಇಲ್ಲದೆ ಮಾರ್ಕೋದು ಬರ್ತಾರ ಒಯ್ಯಕ? ಅವ್ರು ನಾವೇ ತಗೊಂಡು ಹೋಗ್ಬೇಕು ಸರ್. ಕಂಪನಿಯವರು? ಕಂಪನಿಯವರು ನಾವೇ ಬೋಲರ್ ಹಾಕೊಂಡು ಹೋಗ್ಬೇಕು ಸರ್. ಅಲ್ಲಿ ಹೋಗಿ ನಾವು ಮಾರ್ಕೊಂಡು ಬರ್ಬೇಕು ಸರ್. ಮಾರ್ಕೆಟ್ ಇದೆಯಾ? ಆ ಮಾರ್ಕೆಟ್ ಇದೆ. ಯಾವ್ರಿಗೆ ಸರ್? ಈ ಕಡೆ ಕರ್ನೂಲ್ ಸೈಡ್ ಸರ್. ಕರ್ನೂಲ್ ಸೈಡ್ ಅದೇನು ಊರ್ ಅಂತಾರೋ ಆ ಊರ್ ನಾವು ಮಾರ್ಕೊಂಡ್ ಬರ್ಬೇಕು. ಈಗ ಹತ್ತಿ ಬೀಜದ್ದು ನಿಮ್ಗೆ ಏನು ಅಡ್ವಾನ್ಸ್ ರೊಕ್ಕ ಕೊಟ್ಟಿರ್ತಾರ? ಹತ್ತಿ ಬೀಜದ ಕೊಡ್ತಾರೆ ಸರ್. ಇದಕ್ಕೆ ತಂಬಾಕ್ ಕೊಡೋದಿಲ್ಲ ಸರ್. ಕೊಡಲ್ಲ ಸರ್. ಹತ್ತಿ ಬೀಜಕ್ಕೆ ಎಷ್ಟು ಕೊಟ್ಟಿರ್ತಾರೆ ಅಡ್ವಾನ್ಸ್ ನಿಮ್ಗೆ? ಸರ್ ಅವ್ರು ನಮ್ ನೋಡ್ತಾರೆ ಸರ್, ಇವ್ರು ಎಷ್ಟು ಬೆಳೀತಾರ, ಇವರು ನಮ್ಮ ಮನುಷ್ಯರು ನೋಡ್ತಾರೆ ಸರ್. ಇವ್ರು ಎಷ್ಟು ಇವರು ಇಷ್ಟು ಎಷ್ಟು ಎಕರೆ ಇವ್ರು ಎಷ್ಟು ಕ್ವಿಂಟಲ್ ಬೆಳೆಸ್ತಾರೆ ಇವರು ಅಂತ ಮನುಷ್ಯರು ನೋಡಿ ಕೊಡ್ತಾರೆ ಸರ್. ಒಂದು ಎಕರೆಗೆ ಏನಂದ್ರೆ ಒಂದು ಅವರು ಅಷ್ಟರಿಂದ ಅವರೇ ಹೆಚ್ಚು ಕೊಡೋಲ್ಲ ಸರ್. 1,00,000 ರೂಪಾಯಿ ಕೊಡ್ತಾರೆ ಸರ್. ಅವ್ರು ಮನುಷ್ಯರು ನೋಡ್ತಾರೆ ಸರ್, ಬಾಯಿ ಚೆನ್ನಾಗಿ ಬೆಳೆಸ್ತಾರಪ್ಪ ಅಂದ್ರೆ ಸ್ವಲ್ಪ 1,00,000-3,00,000 ಕೊಡ್ತಾರೆ ಸರ್. ಇಲ್ಲಪ್ಪ ಅಂದ್ರೆ 1,000 ಅಂದ್ರೆ 1,50,000 ಆಗಲಿ ಹಂಗೆ ಕೊಡ್ತಾರೆ ಸರ್ ಅವರು. ನರಸಿಂಹ ಅವ್ರೆ, ಹೇಗೆ ಅನಿಸ್ತದ ಒಕ್ಕಲ್ತನ ನಿಮಗೆ, ಒಳ್ಳೆ ಲಾಭ ಬರ್ತಾ ಇದೆ? ನಮ್ಗೆ ಲಾಭ ಬರ್ತಾ ಇದೆ ಸರ್. ನಮ್ಗೆ ಅಂದ್ರೆ ಇದೇ ಒಳ್ಳೆ ಒಕ್ಕಲ್ತನ ಚೆನ್ನಾಗೈತೆ ಸರ್. ನಮ್ಗೆ ಇದನ್ನ ನಾವು ಒಕ್ಕಲ್ತನ ಮಾಡ್ಕೊಂತೀವಿ, ನಾವು ಎಲ್ಲರ ಜೀವನ ಮಾಡ್ತೀವಿ ಸರ್. ಒಕ್ಕಲ್ತನದ ಮೇಲೆ ನಿಮ್ಮ ಒಕ್ಕಲ್ತನ ಈಗ ಕೆಲಸ ನಿಮ್ಗೆ 12 ತಿಂಗಳು ಕೆಲಸ, ಭೂಮಿ ಕೆಲಸ ಇರ್ತಾವ, ಮತ್ತೆ ಕೂಲಿಗೆ ಹೋಗ್ತೀರಿ? ಕೂಲಿ ಹೋಗ್ತೀವಿ ಸರ್. ನಾವು ಯಾವ್ದು ಹೊಲಕ್ಕೆ ಹೊರಗಡೆ ಕೂಲಿನ ಹೋಗ್ತೀರಿ? ಹೋಗ್ತೀವಿ ಸರ್. ನಮ್ಮ ಕೆಲಸ ನಾವು ಹೊಲದಲ್ಲಿ ಕೆಲಸ ಇಲ್ಲ ಅಂದ್ರೆ ಹೊರಗಡೆ ಕೂಲಿಗೆ ಹೋಗ್ತೀವಿ ಸರ್. ಹಂಗೆ ನಾವು ನಮ್ಮ ಮನೆಯವರು ಓದ್ತಾರೆ. ಹೇಗೆ ಒಕ್ಕಲ್ತನ ನೋಡ್ರಿ, ಮತ್ತೆ ಮಂದಿ ಎಲ್ಲ ನೋಡ್ರಿ, ಏನಿಲ್ರಿ ಲಾಭ ಇಲ್ಲ ಒಕ್ಕಲ್ತನ ಹಾಗ ಈಗ ಅಂತ ಹೇಳ್ತಾರೆ. ನೋಡಿ ನೋಡಿ ನೀವು ನೋಡ್ರಿ, ಒಳ್ಳೆ ಲಾಭ ಇದೆ, ಚೆನ್ನಾಗಿ ಬರ್ತದ ಅಂತ ನೀವು ಹೇಳ್ತಾ ಇದ್ದೀರಿ. ನೋಡಿ ಸರ್, ನಮ್ದು ಅವಾಗಲಿಂದ ನಮ್ಗೆ ಅನುಭವ ಆಯ್ತು ಸರ್. ನಮಗೆ ಸರ್ ನಮ್ದು ಒಂದು ಸಂತೋಲ. ಮನೆಯವರು ದುಡಿದ್ರಿ? ನೀವು ದುಡಿತೀವಿ ಸರ್. ನಮ್ಮ ಮನೆಯವರೇ ಬಂದಿರಿ ಎಲ್ಲ ವ್ಯವಸ್ಥೆ. ಸ್ವಲ್ಪ ಹತ್ತಿ ಬಿಡಿಸಾಗ ನಾವು ಸರ್ ಲೇವರ್ ಕೂಲ ಸರ್ ಅಷ್ಟು ತಗ ನಾವು ಮನೆಯವರು ಮಾಡ್ಕೊಂತೀವಿ. ಎಣ್ಣೆ ಒಡೆದಾಗಲಿ ಗೊಬ್ಬರ ಬಿತ್ತದಾಗಲಿ ಎಲ್ಲ ನಾವು ಮನೆಯವರು ಮಾಡ್ಕೊಂತೀವಿ ಸರ್. ನಾವು ಹೋದ ಅಷ್ಟು ಹತ್ತಿ ಬಿಡಿಸೋದ್ರೆ ಕೂಲರ್ ಹೋಯ್ತು ಅಷ್ಟೇ ಸರ್. ನಾವು ಎಲ್ಲ ನಾವು ಮನೆಯವರು ಮಾಡ್ಕೊಂತೀವಿ ಸರ್. ನಾವು ಅಂದ್ರೆ ನಿಮ್ದು ಒಕ್ಕಲ್ತನ ಒಳ್ಳೆ ರೀತಿಯಿಂದ ನಡೆದದ, ಮತ್ತೆ ಜೊತೆಗೆ ಏನ್ ತೊಂದರೆ ಇಲ್ಲ, ಕಷ್ಟಪಟ್ಟು ದುಡಿತಾ ಇದ್ರಿ ನೀವು? ದುಡಿತಾ ಇದ್ವಿ ಸರ್. ನಾವಂತ ದುಡಿತಾ ಇದ್ವಿ ಸರ್. ನಾವು ಕಷ್ಟಪಟ್ಟು ನಾವು ಹೊಲದಲ್ಲಿ ಎಲ್ಲ ದುಡಿದ್ ನಾವು ಎಲ್ಲ ಮನೆಯವರೆಲ್ಲ ದುಡ್ತೀವಿ ಸರ್. ಏನೋ ಅತ್ತೆ ಆರಿಸ್ಬೇಕು ಟೈಮ್ನಾಗ ಒಂದು ಲೇವರ್ ಇಡ್ತೀವಿ ಸರ್ ಅಷ್ಟೇ ಸರ್. ನಾವು ಹೇಗೆ ಕೊನೆದಾಗಿ ಏನ್ ಹೇಳ್ತೀರಿ ರೈತರಿ? ಬಹಳಷ್ಟು ಮಂದಿ ರೈತರು ಏ ಇಲ್ರಿ ಒಕ್ಕಲ್ತನ ಏನ್ ಮಾಡ್ತೀರಿ, ಏನು ಲಾಭ ಇಲ್ಲ, ನಾವು ಭೂಮಿ ಲೀಸ್ ಕೊಟ್ಟು ಇಲ್ಲೇ ರೈಚೂರು ದುಡಿಯಾಕ್ ಬರೋ ಚಲೋ ಹಾಗಾಗಿ ಅಂತಿರ್ತಾರೆ ಅಂತಾರೆ ಸರ್. ಅವ್ರಿಗೇನು ಗೊತ್ತಾಗಲ್ಲ ಸರ್. ಈ ಭೂಮಿ ನಾವು ರೈತರ ಅಂದ ಮೇಲೆ ಸರ್ ನಮ್ಗಂದೇ ಇದು ಐತಿ ಸರ್. ನಮ್ಗೆ ಅವರು ಸ್ವಲ್ಪ ಏನ ಇದೈತಿ ಸರ್ ಅಷ್ಟೇ ನೋಡಿ ಸರ್. ನಾವು ದುಡಿಬೇಕು ಸರ್, ದುಡಿದ್ರೆ ನಮ್ಗೆ ಲಾಭ ಗೊತ್ತಾಗ್ತದೆ ಸರ್. ಅದು ಒಳ್ಳೇದು ನರಸಿಂಹ ಅವರೇ, ನಿಮ್ಮ ಒಕ್ಕಲ್ತನ ಒಳ್ಳೆ ರೀತಿಯಿಂದ ಮಾಡ್ತಾ ಇದ್ದೀರಿ, ಒಳ್ಳೇದಾಗಲಿ. ನಿಮ್ಮ ಹಾಗೆ ರೈತರು ಕಷ್ಟಪಟ್ಟು ದುಡಿದ್ರೆ ಖಂಡಿತ ಒಕ್ಕಲ್ತನದಲ್ಲಿ ಲಾಭ ಇದೆ ಅಂತಕ್ಕಂಥ ವಿಚಾರವನ್ನು ಹಂಚ್ಕೊಂಡಿದ್ದೀರಿ.

1979 ರೂಪಾಯಿಗಳಿಂದ 2289 ರೂಪಾಯಿಗಳವರೆಗೆ. ಕೆಂಪು ತೊಗರಿ ಕನಿಷ್ಠ 6711 ರೂಪಾಯಿಗಳಿಂದ ಗರಿಷ್ಠ 6941 ರೂಪಾಯಿಗಳವರೆಗೆ. ಈಗ ಕೇಳಿ ಲಿಂಕ್ಸ್ ಕುರು ಮಾರುಕಟ್ಟೆ. ಸಜ್ಜೆ ಕನಿಷ್ಠ 2300 ರೂಪಾಯಿಗಳಿಂದ ಗರಿಷ್ಠ 2390 ರೂಪಾಯಿಗಳವರೆಗೆ. ಕಡಲೆಕಾಳು 5800 ರೂಪಾಯಿಗಳು. ಶೇಂಗಾ 5700 ರೂಪಾಯಿಗಳು. ಮೆಕ್ಕೆಜೋಳ ಹೈಬ್ರಿಡ್ 2250 ರೂಪಾಯಿಗಳಿಂದ 2260 ರೂಪಾಯಿಗಳವರೆಗೆ. ತೊಗರಿ ಕನಿಷ್ಠ 6700 ರೂಪಾಯಿಗಳಿಂದ 7300 ರೂಪಾಯಿಗಳವರೆಗೆ. ಸಿಂಧನೂರು ಮಾರುಕಟ್ಟೆ ಸಜ್ಜೆ ಕನಿಷ್ಠ 2600 ರೂಪಾಯಿಗಳಿಂದ ಗರಿಷ್ಠ 2650 ರೂಪಾಯಿಗಳವರೆಗೆ. ಕಡಲೆಕಾಳು 5100 ರೂಪಾಯಿಗಳಿಂದ 5200 ರೂಪಾಯಿಗಳವರೆಗೆ. ಜೋಳ 2300 ರೂಪಾಯಿಗಳು. ಭತ್ತ ಕಾವೇರಿ ಸೋನ 1790 ರೂಪಾಯಿಗಳು. ಭತ್ತ ಅರಣ್ಯರ್ ಹೊಸದು 2200 ರೂಪಾಯಿಗಳಿಂದ 2700 ರೂಪಾಯಿಗಳು. ಭತ್ತ ಸೋನಾ ಕನಿಷ್ಠ 1400 ರೂಪಾಯಿಗಳಿಂದ 1730 ರೂಪಾಯಿಗಳವರೆಗೆ. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ದಾಣೆಯನ್ನ ನೋಡಿದ್ರಿ. ಇದುವರೆಗೆ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:21. ಕೇಳಿ ನಮ್ಮ ಮುಂದಿನ ಕಾರ್ಯಕ್ರಮ. ಇದೀಗ ಅನಾಥ ಮಗುವಾರೇ ನಾನು ಅಪ್ಪನು ಅಮ್ಮನು ಇಲ್ಲ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠದ ಸೇವಾ ಕಾರ್ಯಗಳು ಅನಾಥ ಮತ್ತು ಬಡ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತು ಮಾಹಿತಿ ನೀಡುವ ಕಾರ್ಯಕ್ರಮ. ಪ್ರಾಯೋಜಕರು ಶ್ರೀ ಕೆರೆಗೋಡಿ ರಂಗಾಪುರ ಶ್ರೀಮಠ ತಿಪಟೂರು ತಾಲೂಕು. ಸದ್ಭಕ್ತರೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪರದೇಶ ಕೇಂದ್ರ ಸ್ವಾಮೀಜಿಯವರು ಮಾತನಾಡುತ್ತಿರುವುದೇನೆಂದರೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ತಕ್ಕಂಥದ್ದಾಗ್ಲಿ, ಅವರ ಪೋಷಣೆ ಮಾಡತಕ್ಕಂಥದ್ದಾಗ್ಲಿ ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಅನಾಥಾಲಯ, ಕುಟೀರಗಳು, ಹಾಸ್ಟೆಲ್ಗಳನ್ನ, ಅದರ ಜೊತೆಗೆ ಮಕ್ಕಳ ಅನುಕೂಲಕ್ಕಾಗಿ ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು, ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕ್, ಇನ್ನೂ ಮುಂತಾದ ಸುಮಾರು 19 ಕೇಂದ್ರಗಳನ್ನ ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂತ ಒಂದು ವ್ಯವಸ್ಥೆಯನ್ನ ನಡೆಸಿಕೊಂಡು ಬಂದಿರತಕ್ಕಂತಹದ್ದನ್ನ ಗಮನಕ್ಕೆ ತರಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಹಾಸ್ಟೆಲ್ಲು, ಪುಸ್ತಕ, ಬಟ್ಟೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಡ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂತ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರತಕ್ಕಂಥದ್ರ ಜೊತೆಗೆ ಗ್ರಾಮಾಂತರ ಪ್ರದೇಶಕ್ಕೆ ಹೋದಾಗ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ತೊಂದರೆ ಆಗಿರತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶ ಕೇಂದ್ರ ಸ್ವಾಮೀಜಿಗಳಾದ ನಾವು ಮನಗಂಡು ಹಾಸ್ಟೆಲ್ ವ್ಯವಸ್ಥೆ, ಸ್ಕೂಲ್ಗಳ ವ್ಯವಸ್ಥೆ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡತಕ್ಕಂಥದ್ದು. ಕೇಳುಗರೆ, ಪೋಷಕರೇ, ಆರ್ಥಿಕ ಪರಿಸ್ಥಿತಿಗಳಿಂದ ಕಂಗೆಟ್ಟಿರುವ ಕುಟುಂಬಗಳಲ್ಲಿರುವ ಮಕ್ಕಳಿಗೆ, ತಂದೆ ತಾಯಿ ಪೋಷಕರಿಲ್ಲದ ಅನಾಥ ಮಕ್ಕಳಿಗೆ ತಿಪ್ಪುಟೂರು ಸಮೀಪದ ಶ್ರೀ ಕೆರೆಗೋಡಿ ರಂಗಾಪುರ ಮಠವು ಸ್ವಾಮೀಜಿಗಳು ತಿಳಿಸಿರುವಂತೆ ಉಚಿತ ವಸತಿಯೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972622390 ಮತ್ತೊಂದು 9845454095

ಜಲ್ಲಿಯಲ್ಲಿ